ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಒ ಕುಮಾರ್. ನಮಸ್ಕಾರ ಸರ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ರೈತ ಬಾಂಧವರೇ, ನೀವು ನಮ್ಮ ಜೊತೆಗೆ ಮಾತಾಡಬೇಕಂದ್ರೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಆಗಲೇ ಹೇಳಿದಿವೆ, ಮತ್ತೊಮ್ಮೆ ನಾನು ಹೇಳ್ತೇನೆ, 9448640273 ಇದು ಒಂದು ಸಂಖ್ಯೆ. ಇನ್ನೂ ಒಂದು ಸಂಖ್ಯೆ 9141970272 ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಸರ್ ಕುಮಾರ್ ಅವರು ಮತ್ತೆ ಓಂಕಾರಪ್ಪರ, ಈಗ ನಾವು ಮಳೆ ಸಾಕಷ್ಟು ಕಡೆ ಮಳೆ ಆಗ್ತಾ ಏನಿದೆ, ದಿನ ಒಂದೊಂದು ಕಡೆ ಸುದ್ದಿ ಬರ್ತಾ ಇದೆ ಆ ಕಡೆ ಮಳೆ ಚೆನ್ನಾಗಾಯ್ತು ಇಲ್ಲಿ ಚೆನ್ನಾಗಾಯ್ತು ಅಂತೇಳಿ. ಈಗ ರೈತರಿಗೆ ಇದು ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು, ಸಂತೋಷದ ವಿಚಾರ. ಯಾಕಂದ್ರೆ ಮಳೆ ಚೆನ್ನಾಗಾದ್ರೆ ರೈತರ ಒಂದು ಮುಖದಲ್ಲಿ ನಾವು ನಗವನ್ನು ಕಾಣ್ತೀವಿ. ಈಗ ಆಗ್ಲೇ ಇನ್ನು ಮುಂಗಾರು ನಮಗೆ ಜೂನ್ ಇಂದ ಪ್ರಾರಂಭ ಆಗುತ್ತಂತೆ ಹೇಳ್ತಿದ್ರೆ, ಅಂದ್ರೆ ನಿಮಗೆ ಈ ಕಡೆ ಪಶ್ಚಿಮದಿಂದ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ನಾವು ಹೇಳ್ತೀವಲ್ಲ, ಅದು ನಮಗೆ ಇದರಿಂದ ಬರುತ್ತೆ. ಅದರಲ್ಲೂ ನಮ್ಮ ಒಂದು ಹವಾಮಾನ ವರದಿ ಪ್ರಕಾರ ಈ ವರ್ಷ ನಾರ್ಮಲ್ ಮಳೆ ಅಂದ್ರೆ ಸಾಮಾನ್ಯ ಮಳೆ ಆಗುತ್ತೆ, ಪ್ರತಿ ವರ್ಷದಂತೆ ಯಾವುದೇ ತೊಂದರೆ ಇಲ್ಲದ ಮಳೆ ಆಗುತ್ತಂತೆ ಹವಾಮಾನ ಇಲಾಖೆ ವರದಿಯನ್ನು ನೀಡಿದೆ. ಆ ಪ್ರಕಾರ ನಾವು ಈ ವರ್ಷ ಒಳ್ಳೆಯ ಒಂದು ಮಳೆಯನ್ನು ನಿರೀಕ್ಷೆ ಮಾಡಬಹುದು. ಅದರಂಗೆ ನಮ್ಮ ರೈತರು ತಯಾರಿಯಲ್ಲಿ ಇದ್ದಾರೆ. ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಕೆಲವು ಭಾಗಗಳಲ್ಲಿ ನಮ್ಮ ಸಾಕಷ್ಟು ರೈತರ ಕಾರ್ಯಕ್ರಮ ಕೇಳ್ತಿರ್ತಾರೆ. ಈಗ ನಮ್ಮ ರೈತರಿಗೆ ಈ ಭಾಗಕ್ಕೆ ನಮ್ಮ ಭಾಗಗಳಿಗೆ ಈ ಮುಂಗಾರಿಗೆ ಸೂಕ್ತವಾದಂಥ ಒಂದು ಬೆಳೆಗಳು ಯಾವ್ಯಾವು, ಯಾವ್ಯಾವ ಬೆಳೆಗಳನ್ನು ಬೆಳೆದ್ರೆ ಸೂಕ್ತ, ಅದರಲ್ಲಿ ಬೇರೆ ಬೇರೆ ತಳಿಗಳು ಇರ್ತವೆ, ಅದ್ರ ಬಗ್ಗೆ ಹೇಳಿ ಸರ್. ಈಗ ಸಾಮಾನ್ಯವಾಗಿ ಮಳೆ ಮುಂಗಾರು ಮಳೆಗಿಂತ ಮುಂಚೆನೇ ಸ್ವಲ್ಪ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ನಾವು ರೈತರಿಗೆ ಒಂದು ಮಾಹಿತಿ ಏನಂದ್ರೆ, ಮುಂಗಾರಿಗೆ ಮುಂಚೆನೇ ಸ್ವಲ್ಪ ಕೆಲವು ಬೆಳೆಗಳನ್ನು ಬೆಳೀತಕ್ಕಂಥ ರೈತರು ಈಗ ಹತ್ತಿ ಬಿತ್ತುತ್ತಾರೆ. ಅಂದರೆ ಮೇ ಮೊದಲನೇ ವಾರ ಅಥವಾ ಎರಡನೇ ವಾರದ ಹತ್ತಿ ಬಿತ್ತನೆ ಮುಗಿಸ್ಬೇಕು. ಅದರ ಜೊತೆ ಈಗ ಪೂರ್ವ ಮುಂಗಾರಿಗಿಂತ ಮುಂಚೆ ಬೆಳೀತಕ್ಕಂಥ ಬೆಳೆ ಅಂದರೆ ಸಾಮಾನ್ಯವಾಗಿ ಎಳ್ಳು ಬಿತ್ತುತ್ತಾರೆ ಕೆಲವು ಕಡೆ, ಅಥವಾ ಈ ಹೆಸರು ಉದ್ದು ಈ ಬೆಳೆಗಳನ್ನು ಬೆಳೆದು ಎರಡನೇ ಬೆಳೆಯಾಗಿ ರಾಗಿ ಬೆಳೆನ ಬೆಳೀತಾರೆ. ಅಂದರೆ ಕಡಿಮೆ ಅವಧಿಗೆ ಬರ್ತಕ್ಕಂಥ ರಾಗಿ ಬೆಳೆನ ನಾವು ನಾಟಿ ಮಾಡ್ತಕ್ಕಂಥದ್ದು ಅಥವಾ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ. ಅಂದರೆ ಮಳೆ ಚೆನ್ನಾಗಿ ಬಂದರೆ ಈ ಎರಡು ಬೆಳೆಗಳು ತುಂಬ ಚೆನ್ನಾಗಿ ಬರ್ತವೆ. ಸೊ ಈ ಬೆಳೆಗೆ ಸೂಕ್ತತೆ ನೋಡಿಕೊಂಡು ನಾವು ಈಗ ಪೂರ್ವ ಮುಂಗಾರಿಗೆ ಯಾವ್ಯಾವ ಬೆಳೆ ಅಂದರೆ ನಾವು ಹೇಳಿದ್ವಲ್ಲ, ಎಳ್ಳು ಇರ್ಬೋದು, ಹೆಸರು, ಉದ್ದು, ಹತ್ತಿ. ಹತ್ತಿ ಅಂದರೆ ಸಾಮಾನ್ಯವಾಗಿ ದೀರ್ಘಕಾಲದ ಬೆಳೆ, ಅದನ್ನು ಕಂಪ್ಲೀಟಾಗಿ ನಾವು ಮುಂಚೆ ಬಿತ್ತಿದ್ರೆ ಈ ಕೀಟರೋಗದ ಬಾಧೆನೂ ತುಂಬ ಕಡಿಮೆ ಇರ್ತದೆ ಮತ್ತು ಚೆನ್ನಾಗಿ ಇಳುವರಿ ಬರುತ್ತೆ. ಈ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಬೆಳೆನ ಬಿತ್ತಲಿಕ್ಕೆ ತಯಾರಿ ಮಾಡ್ಕೋಬೇಕಾಗತ್ತೆ. ಸೊ ಉದಾಹರಣೆಗೆ ಈಗ ನಾವು ಈ ಹೆಸರಲ್ಲಿ ಸಾಮಾನ್ಯವಾಗಿ KK3 ಅಂತ ತಳಿ ಇದೆ, ಅದೇ ಥರ ಉದ್ದಲ್ಲಿ ರಶ್ಮಿ ಅಂತ ಬರುತ್ತೆ, ಆಮೇಲೆ ಎಳ್ಳು ತುಂಗ ಅಂತ ತಳಿ ಬರುತ್ತೆ. ಸೊ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ಅದರ ತಳಿಗಳ ಲಭ್ಯತೆಯನ್ನು ನೋಡ್ಕೋಬೇಕಾಗತ್ತೆ. ಅದೇ ಥರ ಈಗ ಹತ್ತಿ ಬೆಳೆಯಲ್ಲಿ ನಾವು ಸಾಮಾನ್ಯವಾಗಿ ಈಗೆಲ್ಲ ಹತ್ತಿ BT ಹತ್ತಿ ತಳಿಗಳು ಬಂದಿದ್ದಾವೆ, ತುಂಬಾನೇ ತಳಿಗಳು ಬಂದಿರ್ತವೆ, ಬರ್ತವೆ ಹೋಗ್ತಾ ಪ್ರತಿ ವರ್ಷಕ್ಕೆ. ಅದು ಯಾವುದು ಸೂಕ್ತ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದೊಂದು ವರ್ಷ ಒಂದು ತಳಿ ಚೆನ್ನಾಗಿ ಬರ್ತಾ, ಇನ್ನೊಂದು ತಳಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಅದನ್ನು ನೋಡಿ ಆಯ್ಕೆ ಮಾಡಿ ನಾವು ರೈತರು ಬಿತ್ತನೆ ಮಾಡಬೇಕಾಗತ್ತೆ. ಮೊದಲನೇ ವಾರ ಎರಡನೇ ವಾರ ತನಕ ನಾವು ಬಿತ್ತನೆ ಮಾಡಿ ಮೂರನೇ ವಾರ ತನಕ ಬಿತ್ತನೆ ಮಾಡಬಹುದು. ಮಳೆ ನೋಡ್ಕೊಂಡು ನಾವು ಈ ಹತ್ತಿ ಬೆಳೆನ ಬಿತ್ತನೆ ಮಾಡಿದರೆ ಸೂಕ್ತತೆ ಇರುತ್ತೆ. ಈಗ ನಮ್ಮ ಭಾಗದಲ್ಲಿ ಮುಂಗಾರಿಗೆ ಹೆಚ್ಚಾಗಿ ಬೆಳೆಯುವಂಥ ಒಂದು ಬೆಳೆಗಳಂದರೆ ಚಳ್ಳಕೆರೆ, ಮೊಳಕಾಲ್ಮೂರು ಆ ಭಾಗ ತಗೊಂಡ್ರೆ, ಮತ್ತು ಜಗಳೂರು ಕೆಲವು ಭಾಗಗಳನ್ನು ತಗೊಂಡ್ರೆ ಶೇಂಗಾ ಬೆಳೀತಾರೆ. ಆಮೇಲೆ ಮೆಕ್ಕೆಜೋಳ ಈ ಕಡೆ ಹರಪನಹಳ್ಳಿ ಇರ್ಬೋದು, ದಾವಣಗೆರೆ ಸೈಡು, ಈ ಮೇಲೆ ಒಳಲಕೆರೆ ಈ ಕಡೆ ಎಲ್ಲ ಮೆಕ್ಕೆಜೋಳ ಬೆಳೀತಾರೆ. ಹೊಸದುರ್ಗ ಕೆಲವು ಭಾಗಗಳಲ್ಲಿ ರಾಗಿ ಬೆಳೀತಾರೆ. ಆಮೇಲೆ ಎಲ್ಲ ಕಡೆ ಬೆಳೀತಾರೆ ಬೆಳೆಯಂತ ಒಂದು ಬೆಳೆ ಈರುಳ್ಳಿ ಬೆಳೀತಿರ್ತಾರೆ. ಅಂದ್ರೆ ಅದು ಹೊರವಲಕ್ಕೆ ಮಳೆ ಆಶ್ರಿತವಾಗಿ ಈರುಳ್ಳಿ ಬೆಳೀತಾರೆ ಕೆಲವು ಭಾಗಗಳಲ್ಲಿ. ಈ ವರ್ಷ ಈ ಒಂದು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಏನಾದರೂ ಒಂದು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಹೆಂಗೆ ಅಂತ. ಈಗ ಸಾಮಾನ್ಯವಾಗಿ ನಾವು ಬೆಳೆ ಆಯ್ಕೆಗಿಂತ ಮುಂಚೆ ನಾವು ಈ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಹೇಳಿದ್ವಿ ಮೊಳಕಾಲ್ಮೂರು, ಚಳ್ಳಕೆರೆ ಇರ್ಬೋದು, ಅಥವಾ ಈ ಕಡೆ ಹೊಸದುರ್ಗ ಭಾಗ ಇರ್ಬೋದು, ಎಲ್ಲ ರಾಗಿ ಬಿತ್ತುತ್ತಾರೆ. ಶೇಂಗಾ ತುಂಬ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ, ಚಿತ್ರದುರ್ಗ ಜಿಲ್ಲೆ. ದಾವಣಗೆರೆ ಕಡೆ ಭಾಗದಲ್ಲಿ ಮೆಕ್ಕೆಜೋಳ ಬಿತ್ತಕ್ಕಂಥದ್ದು. ಏನಂದ್ರೆ ಜಾಸ್ತಿ ಮಳೆ ಬಂದ ತಕ್ಷಣ, ಈಗ ಸಾಮಾನ್ಯವಾಗಿ ಹಸಿ ಇದ್ರೆ ಚೆನ್ನಾಗಿ ಮಳೆ ಬಂದರೆ ಆ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಮಾಗಿ ಉಳುಮೆ ಮಾಡಿ ಸ್ವಲ್ಪ ಏನಂದ್ರೆ ಅದು ಮಣ್ಣು ಮೇಲಿರೋ ಮಣ್ಣು ಕೆಳಗೋಗಿ ಕೆಳಗಿರೋ ಮಣ್ಣು ಮೇಲೆ ಬಂದು ಸ್ವಲ್ಪ ಇದು ಮಾಡಿದರೆ ನೀರಿನ ಸಂರಕ್ಷಣೆ ಅವೆಲ್ಲ ಚೆನ್ನಾಗುತ್ತೆ. ಅದನ್ನು ನಾವು ರೂಢಿ ಮೊದಲೆಲ್ಲ ಅವೆಲ್ಲ ರೈತರೆಲ್ಲ ಮಾಡ್ತಾ ಇದ್ರು. ಈ ರೂಢಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಾವು ಮತ್ತೆ ಜಾಸ್ತಿ ಆಳವಾಗಿ ಒಂದರಿಂದ ಒಂದೂವರೆ ಅಡಿ ಆಳವಾದ ನೇಗಿಲನ್ನು ಹಾಕ್ಕೊಂಡು ನಾವು ಉಳುಮೆ ಮಾಡಿದರೆ ಭೂಮಿಯಲ್ಲಿ ತೇವಾಂಶ ಚೆನ್ನಾಗಿ ಶೇಖರಣೆ ಆಗುತ್ತೆ ಮತ್ತು ಇಳುವರಿನೂ ಚೆನ್ನಾಗಿ ಬರುತ್ತೆ. ಬೆಳೆ ಏನು ವ್ಯತ್ಯಾಸ ಏನು ಸ್ವಲ್ಪ ತೊಂದರೆಗಳು ಏನು ಬರಲ್ಲ. ಅದೇ ತರ ಅದನ್ನ ನಾವು ರೈತರು ಅಳವಡಿಕೆ ಮಾಡಿಕೊಂಡು ಮಾಗಿ ಉಳಿ ಮಾಡತಕ್ಕಂಥದ್ದು. ಈಗ ನಾವು ಈಗ ಚಳ್ಳಕೆರೆ ಭಾಗ ಮೊಳಕಾಲು ಬರೋ ಶೇಂಗಾ ಬಿತ್ತಕ್ಕಂಥ ರೈತರಿಗೆ ಈ ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದಾಗೆ ಬಿತ್ತನೆ ಸ್ಟಾರ್ಟ್ ಮಾಡ್ತಾರೆ. ಈಗ ಕೆಲವು ತಳಿಗಳಂದು ಈಗ ನಾವೆಲ್ಲ ನೋಡ್ತೀವಿ TME 2 ಅಂತ ತಳಿನ ನಾವು ಪುರಾತನ ಕಾಲದಿಂದ ಬಿತ್ತನೆ ಮಾಡ್ತಿದ್ದೀವಿ. ಈ ಹೊಸ ಹೊಸ ತಳಿ ಕದ್ರಿ ಲೇಪಾಕ್ಸಿ ಅಂತ ಬಂದಿದೆ, ಆಮೇಲೆ G252 ಅಂತ ಬಂದಿದೆ. ಈ ತಳಿಗಳನ್ನು ನಾವು ಆದಷ್ಟು ಆ ವೆರೈಟಿಗೆ ಸೂಕ್ತವಾದ ತಳಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅಂದರೆ ಅದು ಇಳುವರಿಯಲ್ಲಿರ್ಬೋದು ಮತ್ತು ಈ ಎಣ್ಣೆ ಅಂಶ ಇರೋದು ಎಲ್ಲ ನೋಡಿದರೆ ಅದಕ್ಕಿಂತ ಉತ್ತಮವಾದ ತಳಿಗಳಿದ್ದಾವೆ. ಅದನ್ನು ನೋಡಿ ಬದಲಾವಣೆ ಮಾಡಿಕೊಂಡು ನಮ್ಮ ರೈತರು ಬೆಳೆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಅಂದರೆ ಈ TME 2 ತಳಿಯಲ್ಲಿ ಈ ಎಲೆ ಚುಕ್ಕಿ ರೋಗ ಇರ್ಬೋದು ಮತ್ತು ಈ ಸ್ವರ್ಗು ರೋಗ ಇಂಥವು ರೋಗಗಳು ಜಾಸ್ತಿ ಇದ್ದಾವೆ ಮತ್ತು ಇಳುವರಿಯಿಂದ ತುಂಬ ಕಡಿಮೆ. ಆದರೆ ಈ ಬರ ನಿರೋಧಕ ಶಕ್ತಿ ಹೊಂದಿರೋದ್ರಿಂದ ಅದು ಈಗ ರೈತರೆಲ್ಲ ಅದನ್ನೇ ರೂಢಿಯಲ್ಲಿ ಮಾಡಿಕೊಂಡು ಬಿತ್ತನೆ ಮಾಡ್ತಾರೆ. ಆದಷ್ಟು ಹೊಸ ತಳಿಗಳನ್ನು ಈಗ ಕೃಷಿ ಇಲಾಖೆಯಲ್ಲಿ ತುಂಬಾ ಪ್ರಚಾರದಲ್ಲಿ ಇರ್ತಕ್ಕಂಥ ತಳಿಗಳನ್ನು ಬಳಸ್ಕೊಂಡು ಇಳುವರಿ ಚೆನ್ನಾಗಿ ಮಾಡ್ಕೋಬಹುದು. ಅದಾದ್ಮೇಲೆ ಈ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರಿಗೆ ನಾವು ಏನು ಪ್ರತಿ ವರ್ಷ ಒಂದೇ ಭೂಮಿಯಲ್ಲಿ ಮೆಕ್ಕೆಜೋಳ ಬೆಳೆದ್ರೆ ವರ್ಷ ವರ್ಷ ಬೆಳೀತಾ ಇರ್ತೀವಿ. ಅಂದರೆ ಈ ದೈತ್ಯ ಬೆಳೆ ಅಂತೀವಿ ಮೆಕ್ಕೆಜೋಳ, ಎಲ್ಲ ಪೋಷಕಾಂಶನ ತಕೊಳತ್ತೆ. ಪ್ರತಿ ವರ್ಷ ಒಂದೇ ಜಮೀನಲ್ಲಿ ಮೆಕ್ಕೆಜೋಳ ಬೆಳೆದ್ರೆ ಅದು ಇಳುವರಿ ವರ್ಷ ವರ್ಷ ಸ್ವಲ್ಪ ಕಡಿಮೆ ಹಾಕೊಂತ ಹೋಗುತ್ತೆ. ಅದಕ್ಕೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು ರಾಗಿ ಇರ್ಬೋದು ಅಥವಾ ದ್ವಿದಳ ಧಾನ್ಯ ಬೆಳೆಗಳನ್ನು ನಾವು ಪರಿವರ್ತನೆ ಮಾಡಬೇಕು. ಪ್ರತಿ 2-3 ವರ್ಷಕ್ಕೆ ಅಟ್ಲೀಸ್ಟ್ ನಾವು ಚೇಂಜ್ ಮಾಡ್ತಾ ಇದ್ರೆ ಈಗೇನು ಸೈನಿಕ ಹುಳದ ಬಾಧೆ ಬರ್ತಿದೆಲ್ಲ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಸೊ ರೈತರು ಇದನ್ನೆಲ್ಲ ಚಿಂತನೆ ಮಾಡಿ ಬೇರೆ ಬೆಳೆಗಳನ್ನು ಬೆಳೆದ್ರೆ ಉತ್ತಮ. ಈಗ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರಿಗೆ ಅದೇ ನಾವು ಹೇಳ್ತೀವಿ, ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಆಳವಾಗಿ ಉಳುಮೆ ಮಾಡಿ ಬಿತ್ತನೆಕ್ಕೆ ರೆಡಿ ಮಾಡ್ತಕ್ಕಂಥದ್ದು ಸೂಕ್ತತೆ ಇರ್ತದೆ. ಆಮೇಲೆ ರಾಗಿ ಅಂತೂ ಜೂನ್ ಜುಲೈ ತಿಂಗಳಲ್ಲಿ ದೀರ್ಘಕಾಲ ತಳಿಗಳಂತೂ ಈಗ ಭಾಳಷ್ಟು ಇದ್ದಾವೆ. L5 ಅಂತ ಇದೆ, ಆಮೇಲೆ MR5 ಅಂತ ಇದೆ. ಈ ತಳಿಗಳನ್ನು ಬಳಸ್ಕೋಬಹುದು. ದೀರ್ಘಕಾಲಕ್ಕೆ ಬೆಳೆ 3.5-4 ತಿಂಗಳ ತನಕ ಬರ್ತಕ್ಕಂಥ ತಳಿಯನ್ನು ನಾವು ಜೂನಲ್ಲಿ ಬಿತ್ತಕ್ಕಂಥ ರೈತರು ರೂಢಿ ಮಾಡ್ಕೋಬೇಕಾಗತ್ತೆ. ಅಥವಾ ಎರಡನೇ ಬೆಳೆಯಾಗಿ ಈಗ ಸಾಮಾನ್ಯ ನಾವು ಹೇಳಿದ್ವಿ ಎಳ್ಳು ಅಥವಾ ಹೆಸರು ಉದ್ದು ಬೆಳೆದು ಆಮೇಲೆ ಎರಡನೇ ಬೆಳೆಯಾಗಿ ರಾಗಿ ಬೆಳೀತಕ್ಕಂಥ ಅಂದರೆ ಅಲ್ಪಾವಧಿ ತಳಿಗಳನ್ನು ಕೂಡ ನಾವು GPU 28 ಇರ್ಬೋದು, ಆಮೇಲೆ GPU 45-48 ತಳಿಗಳನ್ನು ನಾವು ದೀರ್ಘ ಅಂದರೆ ಅಲ್ಪಾವಧಿ ತಳಿಗಳನ್ನು ಶಿಫಾರಸು ಮಾಡ್ಬೋದು. ಈ ಥರ ರೈತರು ತಳಿಗಳನ್ನು ನೋಡಿಕೊಂಡು ಅಥವಾ ಬೆಳೆ ಯಾವ ಥರ ಬೆಳಿಬೋದು ಅನ್ನೋದು ನೋಡಿಕೊಂಡು ಇದನ್ನು ಮಾಹಿತಿ ತಗೊಂಡು ನಾವು ಬಿತ್ತನೆಗೆ ಸಿದ್ಧತೆ ಮಾಡ್ಕೊತಕ್ಕಂಥದ್ದು ಸೂಕ್ತತೆ. ಸರ್ ಓಂಕಾರಪ್ಪರು, ನಾವು ತಾವು ಹೇಳ್ತಿರ್ತೀರ ರೈತರು ಕೆಲವೊಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಮುಂದೆ ಅಂದರೆ ಬೆಳೆಯಲ್ಲಿ ಈ ರೋಗಗಳು ಬರಲಾರ್ದಂಗೆ ಕೀಟಗಳ ಅವಳಿ ತಪ್ಪಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ಬೋದಂತೇಳಿ ಏನು ಮಾಡಿದ್ರೆ ಇಂಥ ಒಂದು ಸಮಸ್ಯೆಗಳಿಂದ ನಮ್ಮ ರೈತರು ಸ್ವಲ್ಪ ರೈತ ಬಂದವರೀಗ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಬಳಸಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಬಳಸೋದು, ಆಮೇಲೆ ಮುಖ್ಯವಾಗಿ ಈಗಿನ ಮಾಡ್ತಕ್ಕಂಥದ್ದು ಅಂದರೆ ಬೀಜೋಪಚಾರ ಮಾಡ್ಕೋಬೇಕು. ಈಗ ಶೇಂಗಾ ಆಗ್ಬೋದು, ಹೆಸರಾಗ್ಬೋದು, ಅರಳು ಇಂಥವನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರ ಬಹಳ ಮುಖ್ಯ. ಬೀಜೋಪಚಾರ ಅಂದರೆ ಜೀವಾಣುಗಳಿಂದ ಮಾಡೋದಿದೆ, ಶಿಲೀಂದ್ರನಾಶಕದಿಂದ ಮಾಡೋದಿದೆ, ಕೀಟನಾಶಕದಿಂದ ಮಾಡೋದಿರುತ್ತೆ. ಸೊ ಅವರಲ್ಲಿ ಯಾವ ಪ್ರದೇಶವಾರು ನಮ್ಮಲ್ಲಿ ಏನು ಸಮಸ್ಯೆ ಇರುತ್ತೆ. ಸೊ ಈಗ ಶೇಂಗಾದಲ್ಲಿ ತಗೊಂಡ್ರೆ ನಾವು ಶೇಂಗಾ ಬೆಳೆಯಲ್ಲಿ ಪ್ರಮುಖವಾಗಿ ನಾವೇನಾದ್ರೂ ಸಮಸ್ಯೆಗಳು ಎದುರಿಸೋದು ಅಂದ್ರೆ ಈಗ ಕತ್ತು ಕೊಳೆ ರೋಗ ಬರುತ್ತೆ. ಕತ್ತು ಕೊಳೆ ರೋಗವನ್ನು ನಾವು ತಡೆಗಟ್ಟಬೇಕು ಅಂದರೆ ಶಿಲೀಂದ್ರನಾಶಕ ಮುಖ್ಯವಾಗಿ ನಾವು ಬಳಸಕ್ಕಂಥದ್ದು ಅಂದರೆ ಕ್ಯಾಪ್ಟಾನ್ ಆಗ್ಬೋದು ಅಥವಾ ಕಾರ್ಬನ್ಡೈಜಿಮ್ ಆಗ್ಬೋದು. ಈ ಶಿಲೀಂದ್ರನಾಶಕಗಳನ್ನ ಪ್ರತಿ KG ಬೀಜಕ್ಕೆ 2 ಗ್ರಾಂನಂತೆ ನಾವು ಬೀಜೋಪಚಾರ ಮಾಡಬೇಕು. ಸೊ ಬೀಜೋಪಚಾರ ಮಾಡೋದ್ರಿಂದ ನಮಗೆ ರೋಗ ಬರೋದನ್ನ ತಡೆಗಟ್ಬೋದು. ಅನೇಕ ರೈತರು ಏನ್ ಮಾಡ್ತಾರೆ, ಬೀಜೋಪಚಾರದ ಮಾಹಿತಿ ತಿಳ್ಕೊಳ್ಳದೇ ಅವರು ಹಾಗೆ ಬಿತ್ತನೆ ಮಾಡ್ತಾರೆ. ಹಾಗೆ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಸಹಜವಾಗಿ ರೋಗ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ಕರೆ ಇದೆ ಸರ್. ಹಲೋ, ನಮಸ್ಕಾರ, ಹೇಳಿ ತಮ್ಮ ಹೆಸರು. ಸರ್, ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ, ಕರೆಂಟ್ಕೊಪ್ಪ ಚಳ್ಳಕೆರೆ ತಾಲೂಕಿಂದ. ವೀರಣ್ಣ ಅವರೇ, ಪ್ರಶ್ನೆ ಕೇಳಿ. ವಿಜ್ಞಾನಿಗಳು ಕುಮಾರ್ ಸರ್ಗು ಮತ್ತೆ ಕೀಟ ತಜ್ಞರಾಗಿರ್ತಕ್ಕಂಥ ಓಂಕಾರಪ್ಪ ಸರ್ಗು ಹಾಗೂ ಅದೇ ರೀತಿಯಲ್ಲಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿದ್ದಣ್ಣ ಸರ್ಗು ಕೂಡ ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಪ್ರಶ್ನೆ, ಯಾಕಂದ್ರೆ ಒಳ್ಳೆ ಒಂದು ಕಾರ್ಯಕ್ರಮ ಸರ್ ಹಮ್ಮಿಕೊಂಡಿದ್ದಾರೆ, ಯಾಕಂದ್ರೆ ಇವು ಸಾಕಷ್ಟು ಕಡೆ ಎಲ್ಲ ಮನೆ ಹೋಗಿ ಬರ್ತಾ ಇದೆ. ಚೆನ್ನಾಗಿ ಒಂದು ಹೊಲ ಉಳಿಮೆ ಮಾಡ್ಲಿಕ್ಕೆ ಕೂಡ ಒಂದು ಒಳ್ಳೊಂದು ಅವಕಾಶ ಸಿಕ್ಕಿದೆ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಸರ್, ನೀರಾವರಿಗೆ ಈ ಟೈಮಲ್ಲಿ ಶೇಂಗಾ ಹಾಕ್ಬಹುದು ಅಂತ ಕೇಳ್ತಾ ಇದ್ದೀನಿ ಸರ್. ಹಾಕ್ಬಹುದು ನೀರಾವರಿಗೆ ಶೇಂಗಾ ಹಾಕ್ಬಹುದು, ಹಾಕ್ಬಹುದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗ್ ಬರುತ್ತೆ ಹಾಕಿ. ಸರ್, ಈಗ ಕುಸ್ಕಿಗೆ ಈಗ ಹಾಕಿದ್ರೆ ಏನು ಸರ್, ಈಗ ಅಂದ್ರೆ ನಾವು ಜೂನ್ ಎಂಡ್ ಅಲ್ಲಿ ಅಥವಾ ಜುಲೈ ಅಲ್ಲಿ ಹಾಕಿದ್ವಿ, ಈ ಒಂದು ಎಂಡಲ್ಲಿ ಕುಸ್ಕಿಗೆ ಹಾಕಿದ್ರೆ ಯಾವ ತರ ಅನ್ಸ್ತದೆ ಸರ್? ಕುಸ್ಕಿಯಲ್ಲಿ ಜೂನ್ ಜುಲೈ ತಿಂಗಳ ತನಕ ಶಿಫಾರಸು ಮಾಡಿದೀವಿ. ಈಗ ಏನಕ್ಕಂದ್ರೆ ಜೂನ್ ಜುಲೈಗೆ ನಾವು ಶಿಫಾರಸು ಮಾಡಿದೀವಿ ಅಂದ್ರೆ ಮಳೆ ಪ್ರಮಾಣ ಜೂನ್ ತಿಂಗಳಿಂದ ಸ್ಟಾರ್ಟ್ ಆಗತ್ತೆ, ಆ ಬೆಳೆ ಕರೆಕ್ಟ್ ಆಗಿ ಸೂಕ್ತವಾಗಿ ಬೆಳೀತದೆ. ಅದ ಜೂನ್ ಇಂದ ಜುಲೈ ತನಕ ನಾವು ಏನ್ ಮಳೆ ಏನ್ ಇಂಟೆನ್ಸಿಟಿ ಏನಂತೀವ, ಆ ಸಾಂದ್ರತೆ ಏನೈತತೆ, ತುಂಬಾ ಚೆನ್ನಾಗಿ ಬರ್ತತೆ, ಬೆಳೆಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತೀವಿ. ಆದರೆ ನೀವು ಈಗ ಶೇಂಗಾ ಬೆಳೀತಕ್ಕಂಥ ಈ ಮೇ ತಿಂಗಳ ನೀರಾವರಿಯಲ್ಲಿದ್ರೆ ನೀರಿನ ಕೊರತೆ ಇಲ್ಲ ಅಂದ್ರೆ ಬಿತ್ತನೆ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸರ್, ಒಳ್ಳೆ ಒಂದು ಕಾರ್ಯಕ್ರಮ, ಯಾಕೆಂದ್ರೆ ಒಂದು ಕೃಷಿಂಗ ವಿಭಾಗದಲ್ಲಿ ಒಂದು ಸಾಕಷ್ಟು ರೈತರು ಒಂದು ಗಮನ ಕೂಡ ಇರ್ತದೆ, ಹಾಗಾಗಿ ಒಳ್ಳೆ ಒಂದು ಕಾರ್ಯಕ್ರಮ ಕಂಡ್ರೆ ಸರ್, ಧನ್ಯವಾದ. ಮುಂದಿನ ಒಂದು ಕರೆ. ಥ್ಯಾಂಕ್ ಯು. ಹಲೋ, ಹಲೋ, ಕರೆ ಕಟ್ ಆಗಿದೆ ಅನ್ಸುತ್ತೆ. ಸರ್ ಓಂಕಾರಪ್ಪ ಸರ್, ನೀವು ಹೇಳ್ತಿದ್ರೆ ಅದೇ ಶೇಂಗಾದಲ್ಲಿ ಬೀಜೋಪಚಾರ ಬಗ್ಗೆ ನಾ ಈಗಾಗಲೇ ಹೇಳ್ತಾ ಇದ್ದು, ಯಾಕೆಂದ್ರೆ ಬೀಜೋಪಚಾರ ಬಹಳ ಮುಖ್ಯ. ರೈತ ಬಾಂಧವರು ರೋಗ ಬಂದಾಗ ನಾವು ಸಿಂಪರಣೆ ಮಾಡೋದು ಕಷ್ಟ, ಕತ್ತುಕೊಳ್ಳೋರ್ಗ ಅಂತ ರೋಗ ಬಂದಾಗ ಸಿಂಪರಣೆನೆ ಅಸಾಧ್ಯ ಅದು. ಸೊ ಅಂತವ್ ನಾವು ತಪ್ಪಿಸ್ಕೋಬೇಕು ಅಂದ್ರೆ ನಾವು ಏನು ಕಾರ್ಬಿಂಡೇಜಿಮ್ ಅಂತಕ್ಕಂಥ ಶಿಲೀಂಧ್ರ ನಾಶದಿಂದ ಬೀಜೋಪಚಾರ ಮಾಡೋದು ಈಗಾಗಲೇ. ಒಂದು ಕರೆ. ಹಲೋ, ಹಲೋ, ನಮಸ್ತೆ. ನಮ್ದು ಬಿಸ್ತುವಳ್ಳಿ ಜಗಳೂರು ತಾಲೂಕು. ತಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಹಲೋ ಸರ್. ಹೇಳಿ ಸರ್. ನಮಸ್ಕಾರ. ಬಿಸ್ತುವಳ್ಳಿ ಜಗಳೂರು ತಾಲೂಕು ಸರ್. ಹೆಸರು, ನಿಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ ಸರ್. ತಿಪ್ಪೇಸ್ವಾಮಿ ಅವರ ಪ್ರಶ್ನೆ ಕೇಳಿ. ಸರ್, ಈ ಮೆಕ್ಕೆಜೋಳ ನಾವು ಯಾವ್ದು ಬಿತ್ತಬೇಕು ಅಂತ ಸರ್? ಮತ್ತೆ ಈಗ ನಮ್ದು ಜಮೀನ್ ಒಂದು ಮೂರ್ ಎಕರೆ ಜಮೀನ್ ಐತೆ ಸರ್. ಅದಕ್ಕೆ ಈಗ ಮೆಕ್ಕೆಜೋಳ ಯಾವ ತಳಿ ಬಿತ್ತಬೇಕು ಸರ್? ಈ ಮೆಕ್ಕೆಜೋಳದಲ್ಲಿ ಈಗ ಗವರ್ಮೆಂಟ್ ಇಂದ ಮಾಡಿರ್ತಕ್ಕಂತ ತಳಿ ಯಾವ್ದು ಇಲ್ಲ, ಕಂಪ್ನಿಗಳು ತುಂಬಾನೇ ಇದಾವೆ, ಅದರಲ್ಲಿ ನೀವು ಆದಷ್ಟು ಚೆನ್ನಾಗಿರೋ ತಳಿನ ಆಯ್ಕೆ ಮಾಡ್ಕೋಬೇಕು. ಪ್ರೈವೇಟ್ ಕಂಪ್ನಿಗಳನ್ನ ನಾವು ಏನು ಗೊತ್ತಿರಲ್ಲ ನಮಗೆ ಅದ್ರ ಬಗ್ಗೆ ಸರ್. ಇದು ಎಣಿಕೆ ಚೆನ್ನಾಗ್ ಬರ್ತದ ಸರ್? ಈಗ ಹೇಳಿದ್ರಲ್ಲ ಇಂಥದೇ ಕಂಪ್ನಿನೆಲ್ಲ ನಿಮ್ಗೆ ಉತ್ತಮವಾದ ನಿಮ್ಮ ಅನುಭವದ ಮೂಲಕ ತಗೊಂಡು ಬಿತ್ತನೆ ಮಾಡಿ ಗೊತ್ತಾಯ್ತಲ್ಲ. ಆದ್ರೆ ಬಿತ್ತನೆ ಮಾಡೋದಕ್ಕೆ ಏನೇನು ಕ್ರಮ ಅನುಸರಿಸ್ಬೇಕು ಅನ್ನೋದು ನಾವೀಗ ಹೇಳ್ತೀವಿ. ಈಗ ಬಿತ್ತನೆ ನಾನು ಹೇಳಿದ್ನಲ್ಲ, ನಾವು ಮುಂಚೆನೆ ಹೇಳಿದೆ ಸ್ವಲ್ಪ, ನೀವು ಆದಷ್ಟು ಈ ಮಾಗಿ ಉಳುಮೆ ಮಾಡ್ಕೊ. ಅಂದ್ರೆ ಮೆಕ್ಕೆಜೋಳ ಬಿತ್ತಕ್ಕೆ ಮಳೆ ಎಲ್ಲ ಚೆನ್ನಾಗಿ ಬರ್ಬೇಕಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ನೀವು ಬಿತ್ತನೆ ಸ್ಟಾರ್ಟ್ ಮಾಡ್ಬೇಕು. ಅದ್ರ ಮುಂಚೆನೆ ಸ್ವಲ್ಪ ಮಾಗಿ ಉಳುಮೆ ಟೈಪ್ ಮತ್ತೆಲ್ಲ ಮಾಡ್ತಿದ್ರಿ, ಅದನ್ನೆಲ್ಲ ಮಾಗಿ ಉಳುಮೆ ಅದನ್ನ ಮಾಡಿದ್ಮೇಲೆ ಭೂಮಿ ಎಲ್ಲ ಸಿದ್ಧ ಮಾಡ್ಕೊಂಡು ನಾವು ಜೂನ್ ಜುಲೈ ತಿಂಗಳಲ್ಲಿ ಅಂದ್ರೆ ಜೂನ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಮಳೆ ನೋಡ್ಕೊಂಡು ನಾವು ಬಿತ್ತನೆ ಸ್ಟಾರ್ಟ್ ಮಾಡ್ಬೇಕು. ಆಮೇಲಿಂದ ಬೀಜ ಈಗ ಸೈನಿಕ ಉಳದ ಬಾಧೆ ಐತಲ್ಲ, ಅದನ್ನ ನಮ್ ಸಾಹೇಬ್ರು ಹೇಳ್ತಾರೆ, ನಮ್ಮ ಇವರು ಓಂಕಾರಪ್ಪ ಸರ್ ಹೇಳ್ತಾರೆ, ಸ್ವಲ್ಪ ಕೇಳಿ. ನೋಡಿ ತಿಪ್ಪೇಸ್ವಾಮಿ, ಸೈನಿಕ ಹುಳ ಹಾವಳಿ ನಿಮ್ ಕಡೆ ಹೋದ ವರ್ಷ ಬಂದಿತ್ತಲ್ವಾ? ಅದಕ್ಕೆ ನೀವೇ ಮಾಡ್ಬೇಕು, ಪ್ರಾರಂಭದಲ್ಲಿ ಬೀಜೋಪಚಾರ ಮಾಡ್ಬೇಕು. ಸಯಾಂಟ್ರೋ ಮತ್ತು ತಯಮೆದಗ ಎರಡು ಕೀಟನಾಶಕ ಮಿಶ್ರಣದ ಒಂದು ಬರುತ್ತೆ, ಅದನ್ನ 6 ಮಿಲಿ 1 ಕೆಜಿ ಬೀಜಕ್ಕೆ ಪ್ರಮಾಣದಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ನಿಮಗೆ ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಅದು ನಿಮಗೆ ರಕ್ಷಣೆ ಕೊಡುತ್ತೆ. ತಪ್ಪದೆ ಬೀಜೋಪಚಾರ ಮಾಡಬೇಕು. ಆ ನಂತರ ಸೈನಿಕ ಹುಳು ಎಲ್ಲಿ ಪ್ರಾರಂಭಿಕ ಹಂತದಲ್ಲೇ ಗುರುತಿಸ್ಬೇಕು ನೀವು. ಎರಡು ದಿನ ಹೊಲ ಅಡ್ಡಾಡ್ಬೇಕು, ಬಿತ್ತನೆ ಮಾಡಿ ಸುಮ್ಮನೆ ಇದ್ರೆ ಅವಾಮೇಲೆ ಅವು ಸುಮ್ಮನೆ ತಿಂತಾ ಇರ್ತಾವ ಅಂದ್ಲಿ. ಇವೆಲ್ಲ ಕ್ರಮ ಕೈಗೊಳಿಸಿ. ಸೊ ಆದ್ರಿಂದ ಇವೇನೇ ಇದ್ರು ಕೂಡ ನೀವು ಪ್ರತಿಯೊಬ್ಬ ಇವು ಎಲ್ಲವುಗಳು ಕ್ರಮಗಳನ್ನ ಕೈಗೊಂಡು ಆದ್ರಂತ ಹುಳುಗಳನ್ನ ಗಮನಿಸೋದು ಮುಖ್ಯ. ಔಷಧಿ ಸಿಂಪಡಣೆ ಮಾಡುತ್ತೀವಿ ಅದು ಈಗ ನೀವು ಬಿತ್ತನೆ ಮಾಡಿದ 10-15 ದಿನಕ್ಕೆ ಶುರುವಾಗ್ತಾವ ಅವು. ಅದನ್ನ ನೀವು ಹೊಲ ಅಡ್ಡಾಡ್ತಾ ಇರ್ಬೇಕು ಟಿಪ್ಸನರೇ. ಆಮೇಲೆ ಆಮೇಲೆ ಅಂತರ್ ಬೆಳೆಗಳನ್ನ ಹಾಕಿ. ಈಗ ಅಂತರ್ ಬೆಳೆಗಳನ್ನೇ ತೊಗರಿ ಹಾಕೋದು, 8 ಸಾಲಿಗೆ 2 ಸಾಲು ತೊಗರಿ. ಆಮೇಲೆ ಈ ಅಲ್ಸಂದೆ ಇದು ಯಾವ್ದು ಅವರೇ ಅವರೇ ಕಾಳಗುತ್ತಾ? ಅದನ್ನ ದೊಡ್ಡವ್ರೆ ಸಣ್ಣ ಸಣ್ಣವ್ರೆ ಸಣ್ಣವ್ರೆ ಬರುತ್ತೆ. ಸಣ್ಣವ್ರೆ ಅಂದ್ರೆ ಈಗ 85 ದಿವಸಕ್ಕೆ ಹಸಿ ಕಾಯಿ ಬರುತ್ತೆ. ಹೆಬ್ಬಾಳ್ ಅವರೇ 4 ಅಂತ ಸಿಗುತ್ತೆ. ಆಮೇಲೆ ತೊಗರಿ BRG 5 ಅಂತ ಸಿಗುತ್ತೆ. ಅದನ್ನ ಅಂತರ್ ಬೆಳೆಯಾಗಿ ಹಾಕಿ. ಅಂತರ್ ಬೆಳೆಯಿಂದ ಹಾಕಿದ್ರೆ ಈ ನಾವೇನು ಹೇಳಿದ್ವಲ್ಲ ಸೈನಿಕ ಹುಳದ ಬಾಧೆ, ಅದು ಸುಮಾರು 30-40% ಕಡಿಮೆ ಆಗುತ್ತೆ ಅವು ಬೆಳೆಗಳನ್ನ ಹಾಕಿದ್ರೆ. ಆಮೇಲೆ ಭೂಮಿಯ ಫಲವತ್ತತೆನೂ ಚೆನ್ನಾಗುತ್ತೆ. ನಾವು ಹೇಳಿದ್ವಿ ಪ್ರತಿ ವರ್ಷ ಒಂದೇ ಭೂಮಿಯಲ್ಲಿ ಮೆಕ್ಕೆಜೋಳ ಬೆಳೆಯೋದ್ರಿಂದ ಏನಾಗುತ್ತೆ, ಈ ಸೈನಿಕ ಹುಳದ ಬಾಧೆ ಇರ್ಬೋದು, ಆ ಮೊಟ್ಟೆ ಕೋಶ ಎಲ್ಲ ಒಳಗಿರ್ತವೆ ಭೂಮಿಯಲ್ಲಿ. ಪ್ರತಿ ವರ್ಷ ನೀವು ಆಗಕ್ಕಂದ್ರೆ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ, ಮತ್ ಬೆಳೆ ಎಲ್ಲ ಹಾನಿ ಆಗತ್ತೆ. ಇದಕ್ಕೆಲ್ಲ ಗಮನ ಹರಿಸ್ಬೇಕು ನೀವು. ಒಳ್ಳೇದೇ ತಿಪ್ಪೇಸ್ವಾಮಿರೆ. ನಮಸ್ಕಾರ. ನಮಸ್ಕಾರ. ಮುಂದಿನ ಕರೆ. ಸರ್, ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಕೆಲವೊಂದು ಶೇಂಗಾದಲ್ಲಿ ಈಗಾಗಲೇ ಹೇಳಿದಂತೆ ಶಿಲೀಂಧ್ರನಾಶದಿಂದ ಬೀಜೋಪಚಾರ ಮಾಡೋದು ಒಂದು. ಆನಂತರ ಅದಕ್ಕೆ ಟ್ರೈಕೋಡರ್ಮಾ ಅಂತ ಶಿಲೀಂಧ್ರ ಬರುತ್ತೆ, ಅದು ಬಳಸ್ಬೇಕು. ಆದ್ರೆ ಟ್ರೈಕೋಡರ್ಮಾ ಬಳಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರ. ಆದ್ರೆ ರೈತರಲ್ಲಿ ಏನಾಗಿದೆ ಇವಾಗ ಎಲ್ಲ ಒಬ್ಬಂಟಿಗರಾಗ್ಬಿಟ್ಟು ದನ ಕರುಗಳನ್ನ ಸಂಖ್ಯೆ ಕಡಿಮೆ ಆಗ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಲಭ್ಯತೆ ಇಲ್ಲಂಗಾಗ್ಬಿಡುತ್ತೆ. ಅದು ಬಳಸಲೇಬೇಕು, ಯಾಕಂದ್ರೆ ಅದಕ್ಕೆ ಪರ್ಯಾಯವಾಗಿ ನಾವೇನು ಹೇಳಕ್ಕಾಗಲ್ಲ, ಕೊಟ್ಟಿಗೆ ಗೊಬ್ಬರವನ್ನು ಬಳಸಲೇಬೇಕು. ಸೊ ಆದ್ರಿಂದ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಜೊತೆ. ಒಂದು ಕರೆ ಇದೆ. ಕರೆ. ಹಲೋ. ಹಲೋ. ನಮಸ್ತೆ. ಹೇಳಿ, ತಮ್ಮ ಹೆಸರು? ಹಲೋ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿದ್ರ? ಹೇಳಿ ಹೆಸರು. ಇನ್ನೊಂದ್ ಸರಿ, ಇನ್ನೊಂದ್ ಸರಿ ಹೇಳಿ. ನಾಗರಾಜ್ ನಮ್ಮ ಹೆಸರು. ನಾಗರಾಜ್ ಎಲ್ಲಿಂದ? ಹೇಳಿ, ಪ್ರಶ್ನೆ ಕೇಳಿ. ನೀವು ಮಾತಾಡೋ ಸ್ವಲ್ಪ ಸರಿ ಕೇಳಿಸ್ತಾ ಇಲ್ಲ. ಹೇಳಿ. ಕೇಳಿ ಕೇಳಿ ಕೇಳಿ. ಹೇಳಿ. ಹಲೋ. ಈಗ ಕೃಷಿ ಮಾಡ್ಬೇಕು ಅಂದ್ರೆ ಈಗ ಪಿತ್ತಿ ಓನರ್ ಬಾಧಿದ್ದಂಗೆ. ನೀವು ಹೇಳಿ. ನಾಗರಾಜ್. ನಾಗರಾಜ್ ಸ್ವಲ್ಪ ಹೊರಗಡೆ ಬಂದ್ ಮಾತಾಡಿ, ಸಿಗ್ನಲ್ ಸ್ವಲ್ಪ ನಿಮ್ಗೆ ಐಡಿಯಾ ಇರುತ್ತೆ ಎಲ್ಲಿ ಚೆನ್ನಾಗಿ ಕೇಳಿಸುತ್ತೆ ಅಂತ. ಗೊತ್ತು. ನಾನು ರೈತನೇ. ಅದು ಕಟ್ ಕಟ್ ಆಗುತ್ತೆ. ಹೇಳಿ ನಾಗರಾಜ್ ಅವ್ರು. ಹೇಳಿ, ಕೇಳುತ್ತೆ. ಹೇಳಿ. ನಾವು ಈಗ ರೈತರು ಬೆಳೆದ್ರು ಅಂತೇಳಿ, ಈಗ ತಿಪ್ಪೆ ಓನರ್ ಅಂದ್ರೆ ಗೊಬ್ಬರದ ಒಂದು ಗುಂಡಿ ಹಾಕಿದ್ರೆ ತಿಪ್ಪೆ ಓನರ್. ತಿಪ್ಪೆ ಓನರ್ ಅಂದ್ರೆ ಅದ ನಮ್ಮ ಒಂದು ತಿಪ್ಪೆ ಓನರ್. ಸ್ವಲ್ಪ ದನ ಕಾಯನಿಗಿದ್ದಂತ ಬುದ್ಧಿ ನಮಗಿಲ್ಲ ರೈತರಿಗೆ. ಅಂದ್ರೆ ಅಲ್ಲಿರ್ತಕ್ಕಂತ ಒಂದು ಜೀವನಗಳು, ಒಂದು ನಮ್ಮ ಯಜನರು ಏನತ್ರ ನಾವು ಏನೋ ಕೇಳ್ಬಿಟ್ರೆ ಏನನ್ನ ಹೇಳಿದ್ರೆ ಸರಿಯಾದ ಮಾಹಿತಿ ಕೊಡದಂಗೆ ಯಾರೋ ಒಂದು ಹೇಳ್ಬಿಟ್ಟು ತಪ್ಪು ಮಾಹಿತಿ ಹೇಳ್ಬಿಟ್ಟು ನಮ್ಗೆ ಬರ್ತಿರ್ತಾರೆ. ಹಾಗಾಗಿ ನಾವು ಒಬ್ಬ ರೈತ ಅಥವಾ ದನ ತೆಗೆದಿರ್ತಕ್ಕಂತ ಒಂದು ವಿಜ್ಞಾನಿ. ಹಾಗಾಗಿ ನಾವು ಯಾವ ರೋಗ ಯಾವ ಬರುತ್ತೆ, ಯಾವ ಜೊತೆ ಯಾವ ಮಾಡಬೇಕು ಅಂತ ನಮ್ಮ ರೈತರಿಗೆಲ್ಲ ಗೊತ್ತಿದೆ. ಈಗ ಪ್ರತಿ ಒಂದು ಮಾಡ್ತೀವಿ ಮಾಡ್ತೀವಿ ಏನೋ ಒಂದ್ ಮಾಡ್ತೀವಿ, ಬಿತ್ತನೆ ಮಾಡ್ತೀವಿ, ಅತಿ ಹೆಚ್ಚು ಗೊಬ್ಬರ ಕೊಟ್ಟು ಭೂಮಿ ಹಾಳು ಮಾಡಿಬಿಟ್ಟಿದ್ವಿ, ಹಾಳು ಮಾಡಿಬಿಟ್ಟಿದ್ವಿ ಈಗ ನಾವೇ. ಅದೇ ಹೇಳ್ತಾ ಇರೋದಲ್ಲ ಈಗ ಓಂಕಾರಪ್ಪ ಸರ್ ಹೇಳ್ತಾರೆ, ಭೂಮಿ ಏನು ಬೆಳೆಯೋದೇ ಇಲ್ಲ. ಹ್ಮ್, ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಕೇಳಿ ಒಂದ್ ಅದಕ್ಕೆ ಸರಿ ಸರ್, ನಾವ್ ಒಂದು ಮಾಹಿತಿ ಹೇಳ್ತಿರ್ತೀವಿ ಸರ್, ನಾವ್ ಅದಕ್ಕೆ ನಾವು ರಸಗೊಬ್ಬರದ ವ್ಯವಸ್ಥೆ ಬ್ಯಾನ್ ಮಾಡ್ತೀವಿ ಅಂತಂದ್ರ ಪ್ರತಿಯೊಂದು ರೈತ ಅಂದ್ಮೇಲೆ ಅವನಿಗೆ ಒಂದು ಹಸಿ ಇರಬೇಕು ಇಲ್ಲ ಒಂದು ಎರಡು ಇರಬೇಕು. ಹ್ಮ್, ಅದು ಕಂಪಲ್ಸರಿ ಆಗ್ಬಿಟ್ರೆ ಆ ರೈತನಿಗೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ಯೋಜನೆ ಮಾಡಬೇಕು ಅಂತ ನಮ್ಮ ಅನ್ಕೆ. ನಾಗರಾಜ್ ಅವರೇ, ನಮ್ಮ ಆಫೀಸಿಗೆ ಬರೋ ಪ್ರತಿಯೊಬ್ಬ ರೈತರು ನೀವ್ ಹೇಳಿದ್ರೆ ಇದೇ ಮಾತನ್ನೇ ನಾನು ಹೇಳೋದು. ಗೊತ್ತಲ್ಲ, ನಮ್ಮ ಅದ್ರಿಂದ ನೀವ್ ಹೇಳ್ದಂಗೆ ಜೀವಾಣುಗಳ ಬಗ್ಗೆ ರೈತರು ತಿಳ್ಕೊಳ್ಳಲ್ಲ ಅಂದ್ರೆ ನಮ್ ಜೀವ ಉಳಿಯಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಕ್ ಬಂದಿರೋದ್ ನಾವು. ಅದನ್ನ ರೈತರು ನಾನು ಹೇಳಿದಲ್ಲ, ಶೇಂಗಾದಲ್ಲಿ ಕೊಟ್ಟಿಗೆ ಗೊಬ್ಬರ ಬಳಸ್ಲಾ ಅಂದ್ರೆ ಯಾವ ಬೆಳೆನೂ ಬರಲ್ಲ ಮುಂದೆ, ಶೇಂಗಾ ಅಂತಲ್ಲ ಯಾವ ಬೆಳೆ. ಅದನ್ನ ರೈತರಿಗೆ ನಾವು ಮನದಟ್ಟು ಮಾಡೋಣ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರೋ ಪ್ರತಿಯೊಬ್ಬ ರೈತರಿಗೂ ನಾವು ಮೊದಲನೇ ಮಾತು ಅದನ್ನೇ ಹೇಳೋದಂತ. ತಾವ್ ಹೇಳಿದ್ದನ್ನೇ ಒಳ್ಳೆ ಸಲಹೆ ಕೊಟ್ಟೆ ತುಂಬಾ. ಅಂದ್ರೆ ನಾಗರಾಜ್ ಅವ್ರು ಹೇಳೋದ ಪ್ರತಿಯೊಬ್ಬರು ಇದು ಕಟ್ಟಬೇಕನ್ನೋದ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ಗಂಗಾಧರ್ ಎಲ್ಲಿಂದ? ರೆಕ್ಕಲಗೆರೆ. ಪ್ರಶ್ನೆ ಕೇಳಿ ಗಂಗಾಧರ್. ಹೇಳಿ ಇನ್ನೊಂದ್ ಸರಿ. ಹತ್ತಿ ಬೀಜ ಹತ್ತಿ ಹಾಕ್ಬೋದು. ಅದೇ ಅದೇ ಈಗ ನಾವು ಮೊದ್ಲೇ ಮಾತಾಡಿದ್ವಲ್ಲ. ಹಲೋ ಗಂಗಾಧರ್ ಅವ್ರೆ, ಈಗ ಹತ್ತಿ ಬೀಜನ ಮೇ ಒಂದನೇ ವಾರ ಅಥವಾ ಎರಡನೇ ವಾರ ಇವನ್ ಮೂರನೇ ವಾರದಲ್ಲೂ ಹಾಕ್ಬಹುದು. ಮಳೆಯ ಇದನ್ನ ನೋಡ್ಕೊಂಡು ನಾವು ಸ್ವಲ್ಪ ಬಿತ್ತನೆ ಮಾಡ್ಬೇಕಾಗತ್ತೆ. ಹಸಿ ಅಂಶ ನೋಡ್ಕೊಂಡು ಎಲ್ಲಿ ನೀರಾವರಿನ ಖುಷ್ಕಿನ ನೀರಾವರಿ ನೀರಾವರಿ ಆದ್ರೆ ಬಿತ್ತನೆ ಮಾಡ್ಬೋದು. ಏನ ಜೂನ್ ತಿಂಗಳ ತನಕ ಬಿತ್ತೇವ ನಾವು. ಹಲೋ ಹಲೋ, ನಾ ಗಂಗಾಧರ್. ಕಟ್ ಕಟ್ ನಾ ಕೇಳ್ತಾ ಇದೀಯಾ? ಹಲೋ, ಇನ್ನೊಬ್ರೆ ಇನ್ನೊಂದು ಕರೆ ಅದು ಬರ್ತಾ ಇದೆ. ಹಲೋ ಹೇಳಿ ಯಾರು? ಹಲೋ ಹಲೋ ಹಲೋ, ನಮಸ್ತೆ. ಯಾರು ಹೇಳಿ? ಶಾಂತಣ್ಣ. ಎಲ್ಲಿಂದ ಸರ್? ಎರಡು ಬರ್ತಾ ಇದೆ. ನಾವು ಚೈತ್ರ ತನ ಕೊಡೆರಡಿ ಅಂತ. ಅವ್ರದ್ದು ಯಾಕೆ ಇದಾಯ್ತು? ನಿಮ್ಮ ಹೇಳಿ, ಪ್ರಶ್ನೆ ಕೇಳಿ. ಹಲೋ ಸರ್ ಹೇಳಿ ಹೇಳಿ. ಹಲೋ ಮಾತಾಡ್ತಾರೆ ಹೇಳಿ ಸರ್. ನಮ್ಮ ಹೆಸರು ಶಾಂತಣ್ಣ ಸರ್, ಒಡೆರೆಡಿ ಹೇಳಿ ಹೇಳಿ ಸರ್. ನಮ್ಮ ಹೆಸರು ಶಾಂತಣ್ಣ. ಗೊತ್ತಾಯ್ತು ಗೊತ್ತಾಯ್ತು, ಕೇಳ್ತಾ ಇದೆ. ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಸರ್. ಏನಿಲ್ಲ, ಈಗ ನೀವು ಈ ಕಾರ್ಯಕ್ರಮ ಆಗಿರೋದಕ್ಕೆ ಧನ್ಯವಾದ ಸರ್. ತಮಗೂ ಧನ್ಯವಾದಗಳು, ಕರೆ ಮಾಡಿದಿರಿ. ಹೇಳಿ ಸರ್. ಯಾಕೆ ಎರಡು ಎಕೋ ಬರ್ತದೆ ಸರ್? ಎಲ್ಲ ಇಲ್ಲ ಮಾತಾಡಿ ಕೇಳ್ತಾ ಇದೆ, ಮಾತಾಡಿ ಸಂತ. ಸರ್ ಈಗ ನಾವು ಸ್ವಲ್ಪ ಮೆಕ್ಕೆಜೋಳ ಈಗ ನೀರಾವರಿ ಬಗ್ಗೆ ಮತ್ತೆ ಇದು ಕೃಷಿ ಬಗ್ಗೆ ಎರಡು ಕೇಳಬಹುದು ಸರ್? ಎಲ್ಲ ಕೇಳಿ ಎಲ್ಲ ಕೇಳಿ. ಹೌದಾ ಸರ್? ಏನಿಲ್ಲ ಸರ್, ಈಗ ನೀರಾವರಿ ಬೆದ್ರನ್ ಅಂತಂದ್ರೆ ಶೇಂಗಾ ನಾವು ಬಿತ್ತನೆ ಮಾಡ್ತೀವಲ್ಲ ಸರ್. ಶೇಂಗಾ ಬಿತ್ತನೆ ಮಾಡ್ಬೇಕಾದ್ರೆ ಬೀಜೋಪಚಾರ ಮಾಡ್ಬೇಕಂತ ಎಲ್ಲರೂ ನೀವು ಓಂಕಾರಪ್ಪರು ಪ್ರತಿಯೊಬ್ರು ಹೇಳ್ತಾರೆ. ಮಾಡಿ ಅದು ಪ್ರತಿಯೊಬ್ರು ರೈತರು ಅನುಸರಿಸೋದು ತುಂಬಾ ವಿರಳ ಸರ್. ಅದು ಅದಕ್ಕೆ ನಾವು ಪ್ರಚಾರ ಮಾಡ್ತಿರೋದು. ಎಲ್ಲರೂ ಮಾಡಿ ಮಾಡಿದ್ರೆ ಬೆಳೆ ಮಾಡಿದ್ರೆ ತುಂಬಾ ರೈತರಿಗೆ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ರೋಗಗಳಿಂದ ಸ್ವಲ್ಪ ಮುಕ್ತ ಇದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು. ಹೌದಾ ಸರ್? ಹಂಗಾಗಿ ಪ್ರತಿಯೊಬ್ಬ ರೈತರಿಗೂ ನಿಮ್ಮ ಆಕಾಶವಾಣಿ ಇದರಿಂದ ಜಾಲದಿಂದ ಪ್ರತಿಯೊಬ್ಬ ರೈತರು ಒಂದು ಕಾರ್ಯಕ್ರಮ ಕೇಳ್ಕಂತ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಶಾಂತಣ್ಣ ಒಳ್ಳೇದು, ನೀವು ಮಾಡಿ ಬೇರೆ ರೈತರಿಗೆ ಹೇಳಿ ತಪ್ಪದಲ್ಲೇ ಮಾಡಿ ಅಂತ ಹೇಳಿ. ಒಳ್ಳೇದು ಶಾಂತಣ್ಣ ರೀ, ನಾವು ಮಾಡ್ಬೇಕು ಸರ್, ಎಲ್ಲಾನು ಮಾಡ್ತೀವಿ ಸರ್. ಹಂಗಾಗಿ ಈಗ ಇನ್ನೊಂದು ಮೆಕ್ಕೆಜೋಳದಲ್ಲಿ ಈಗ ಸೈನಿಕಗಳು ಅಂದ್ರಲ್ಲ ಸರ್, ಅದು ಬೀಜೋಪಚಾರ ಮಾಡಿ ಹಾಕಿ ಪ್ಯಾಕೆಟ್ ಅಲ್ಲಿ ಬರ್ತಾವಲ್ಲ, ಬೀಜೋಪಚಾರ ಮಾಡಿ ಹಾಕಿದ್ರೇನು ಅನುಕೂಲ ಸರ್? ಇಲ್ಲ ಇಲ್ಲ ಇಲ್ಲ, ಪ್ಯಾಕೆಟ್ ಅಲ್ಲಿ ಬರಕವರು ಶಿಲೀಂಧ್ರ ನಾಶಕದ ಬೀಜೋಪಚಾರ ಮಾಡಿರ್ತಾರೆ ರೋಗದ್ದು, ಆದ್ರೆ ಉಳದ ಅವ್ರು ಮಾಡಿರೋದಿಲ್ಲ. ಅದಕ್ಕೆ ಉಳದ್ ನಾನು ಹೇಳಿದ್ನಲ್ಲ, ನೀವು ಅಂಗಡಿ ಕೇಳಿ ಹೋಗಿ ಸಯಾಂಟ್ರನಿಲ್ ಪ್ರೋಲ್ ಮತ್ತು ಥೈಮೆಟಾಕ್ಸಿಮ್ ಎರಡು ಔಷಧ ಮಿಶ್ರಣ ಬರ್ತಾ ಇದೆ, ಅದನ್ನ ಬಳಸಿ ಬೀಜೋಪಚಾರಕ್ಕೆ. ಅಂಗಡಿಲಿ ಕೇಳಿ ಅಥವಾ ಕೃಷಿ ಇಲಾಖೆಯಲ್ಲಿ ಕೇಳಿ ನಿಮಗೆ ತಿಳಿಸ್ತಾರೆ, ಆಯ್ತಾ? ತಪ್ಪೆ ಬೀಜೋಪಚಾರ ಮಾಡಿ ಸೈನಿಕ ಹುಳದಿಂದ ನಿಮ್ಗೆ ಹತೋಟಿ ಮಾಡ್ಕೊಳ್ಳೋದು ಅನುಕೂಲ. ಒಳ್ಳೇದು ಒಳ್ಳೆ ಶಾಂತಣ್ಣ, ಒಳ್ಳೇದು ಒಳ್ಳೇದು. ನಮಸ್ಕಾರ ಶಾಂತಣ್ಣ ಅವರೇ. ಸರ್ ಈಗ ನಮ್ಮ ಕೃಷಿಯಲ್ಲಿ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಮ್ ಲೈನ್ ಕಟ್ ಆಯ್ತಾ ಇದ್ದ ಗಂಗಾಧರ್ ಅಂತ ಹೇಳಿ. ಸರ್, ಮೆಕ್ಕೆಜೋಳದ ಸರ್ ಮಾಹಿತಿ ತಿಳಿಯಕೊಳ್ಳಿ ಸರ್, ಭಾರಿ ರೋಗ ಬೀಳ್ತಾ ಇಲ್ಲಿ ಎಲ್ಲ ಯಾವ ಜೊಳ್ಳೆಗಳ. ಹೌದು ಸರ್, ಯಾವ ತಿಂಗಳಲ್ಲಿ ಹಾಕಿದ್ರೆ ರೋಗ ನಿರ್ಣಯ ಆಗುತ್ತೆ? ಗಂಗಾಧರ್ ಇದು ಜೂನ್ ತಿಂಗಳು ಪ್ರಾರಂಭದಲ್ಲಿ ಹಾಕ್ಬೇಕದು, ತಡವಾಗಿ ಹಾಕಿದ್ರೆ ಹುಳ ಜಾಸ್ತಿ ಆಗುತ್ತೆ. ಹ್ಞೂ ಸರ್, ಎಲ್ಲ ರೋಗ ಸರ್ ಮೆಕ್ಕೆಜೋಳ ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕೆ ದೇಶಿ ರೋಗ ಬೀಳುತ್ತೆ, ಮತ್ತೆ ಉಳಿದ ಬಾಧೆ. ಅದಕ್ಕೆ ತಿಂಗಳಲ್ಲಿ ಹಾಕಿದ್ರೆ ಪಕ್ಕ ಬರುತ್ತೆ ಅಂತ ಹೇಳಿ ಸರ್. ಅಲ್ಲ, ತಿಂಗಳಲ್ಲಿ ಹಾಕೋದ್ ಜೊತೆಗೆ ಅದಕ್ಕೆ ಉಪಚಾರ ಮಾಡ್ಬೇಕು, ಬೀಜೋಪಚಾರ ಮಾಡ್ಬೇಕು. ಅದೇ ಸರ್, ಯಾವ ತಿಂಗಳಲ್ಲಿ ಹಾಕ್ಬೇಕು, ಯಾ ಬೀಜ ಬೇಕು, ಯಾ ಅದಕ್ಕೆ ಏನಿಷನ್ ಈಗ ಏನಿಲ್ಲ, ಈಗ ಮೇ ತಿಂಗಳು ಎರಡನೇ ವಾರಕ್ಕೆ ಬಂದಿರಲ್ಲ, ಜೂನ್ ತಿಂಗಳು ಮೊದಲನೇ ವಾರದಲ್ಲಿ ಹಾಕ್ಬೇಕು. ಆಮೇಲೆ ಗಂಗಾಧರ್, ನಿಮ್ ನೀರಾವರಿನ ಬದ್ಲ ಸರ್? ನೀರಾವರಿ ಸರ್, ನೀರಾವರಿ ಇದ್ರಿ ಹಾಕಿ ಶುರು ಇವಾಗಲೇ ಶುರು ಮಾಡ್ಕೋಬಹುದು. ಬಟ್ ಬೀಜೋಪಚಾರ ಮಾಡಿ ಸೈನಿಕ ಸೈನಿಕ ಹುಳಕ್ಕೆ ಬಾರಿ ನಾನಿಲ್ಲ, ಸಯಾಂಟ್ರ ನಿಲ್ಪ್ರೋಲ್ ಮತ್ತೆ ಹೇಮೆಂಟ್ ಎಕ್ಸಾಮ್ ಅಂತ ಎರಡು ಮಿಷನ್ ಇರ್ತಕ್ಕಂತ ಕೀಟನಾಶಕ ಬಳಸಿ 6 ಮಿಲಿ 1 ಕೆಜಿ ಬೀಜಕ್ಕೆ, ಅದನ್ನ ಬೀಜೋಪಚಾರ ಮಾಡಿ ಆಮೇಲೆ ಶಿಲೀಂಧ್ರ ನಾಶಕ ಅವರೇ ಮಾಡಿರ್ತಾರೆ, ಗೊತ್ತಾಯ್ತಲ್ಲ? ಸೊ ಅದನ್ನ ಮತ್ತೆ ಮಾಡಿದ್ಮೇಲೆ ನೀವು ಗಮನಿಸ್ತಾ ಇರುವ ಕೊಲವಲ್ಲ ಅಡ್ಡಾಡಿ ಯಾವಾಗ ಹುಳು ಬರುತ್ತೆ ಅಂತ. ಹುಳ ಬಂದ ಅದು ಸೂಕ್ತವಾದ ಕೀಟನಾಶಕ ಆಮೇಲೆ ಶಿಫಾರಸು ಮಾಡ್ತೀವಿ, ಗೊತ್ತಾಯ್ತಲ್ಲ? ಎಚ್ಚರಿಕೆಯಿಂದ ಇರ್ಬೇಕು. ಒಂದೇ ಸರಿ ಹೊಲ ತುಂಬಾವೇನು ಉದ್ಭವ ಆಗಲ್ಲ, ಶುರು ಆಗ್ತಾವ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ. ನೀವು ಹೊಲ ಅಡ್ಡಾಡ್ತಾ ಇರ್ಬೇಕು ಗಂಗಾಧರ್ ಅವ್ರೇ, ಹೊಲ ಅಡ್ಡಾಡಿ ನೀವು ಗುರುತಿಸ್ಬೇಕು ಹುಳುಗಳನ್ನ ಪ್ರಾರಂಭಿಕ ಅಂತದಲ್ಲ, ಅವಾಗ ನಿಮ್ಗೆ ಹತೋಟಿ ಮಾಡ ಸುಲಭ ಆಗುತ್ತೆ, ಗೊತ್ತಾಯ್ತಲ್ಲ? ಹಲೋ ಗಂಗಾಧರ್, ಗೊತ್ತಾಯ್ತು? ಒಳ್ಳೆ ಒಳ್ಳೆಯ ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ರಾ? ಸರ್, ಕೋಪನಹಳ್ಳಿಯಿಂದ ರಾಧಾ ಸರ್. ಹಾ, ಹೇಳ ಮಗ. ಸರ್, ಶೇಂಗಾ ಬಿತ್ತನೆ ಮಾಡಿದ್ರ ಮುಂದೆ ಬೇಸಾಯ ಕ್ರಮಗಳು ಜೊತೆಗೆ ಹತ್ತಿ ಏನೇನ್ ಬೆಳೆಸ್ಬೋದು, ಎಷ್ಟಾದ್ರೆ ಚೆನ್ನಾಗಿರುತ್ತೆ? ಶೇಂಗಾ ಶೇಂಗಾ ಬಿತ್ತನೆ ಮಾಡ್ಬೇಕಂದ್ರೆ, ಹಲೋ ಕೇಳಿಸ್ತೈತೆ ನಮ್ಮ? ಹಲೋ, ಈಗ ಶೇಂಗಾ ಬಿತ್ತನೆ ಮಾಡ್ಬೇಕಂದ್ರೆ ಬೀಜೋಪಚಾರ ಮಾಡ್ಬೇಕಂತ ನಮ್ಮ ಸ್ನೇಹಿತರು ಹೇಳಿದ್ರು, ಮಾಡ್ತಿದ್ದೀರಲ್ಲ ಅದನ್ನ, ಈಗ ಯಾವುದು ಕಾರ್ಬನ್ ಡೈಜಿನ್ ಮತ್ತೆ ಕ್ಯಾಪ್ಟನ್ ಇಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಟ್ರೈಕೋಡರ್ಮ ಅಂತ ಇದೆ ಮೇಡಮ್, ಮಿಶ್ರಣ ಮಾಡಿ ಆಮೇಲೆ ಇದ್ರ ಬಿಜೆಪಿ ಜೊತೆಗೆ ರೈಸೋಬಿಯಂ ಅಂತಕ್ಕಂತ ಜೀವಾಣು ಬರುತ್ತೆ, ರಂಜಕ ಕರಗುವ ಜೀವಾಣುಗಳು ಬರುತ್ತೆ, ಇವೆಲ್ಲವನ್ನೂ ಬೀಜೋಪಚಾರ ಮಾಡ್ಬೇಕು ರಾಧಾ ಅವರೇ. ಯಾಕೆಂದ್ರೆ ಭೂಮಿಯ ಬರಡ ಇರೋದ್ರಿಂದ ಯಾವುದೇ ಜೀವಾಣುಗಳು ಇರೋದಿಲ್ಲ ಭೂಮಿಲಿ, ಆ ಸ್ಥಿತಿ ಬಂದ್ಬಿಟ್ಟಿದೀವಿ. ಅದಕ್ಕೆ ಇವೆಲ್ಲಾ ಜೀವಾಣುಗಳನ್ನ ನೀವು ಬೀಜೋಪಚಾರದ ಮೂಲಕ ಕೊಟ್ಟಾಗ ಬೆಳೆ ಸದೃಢವಾಗಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಈ ಕೊಟ್ಟಿಗೆ ಗೊಬ್ಬರದ ಜೊತೆ ಟ್ರೈಕೋಡರ್ಮ ಇರ್ಬೋದು, ಈ ಜೈವಿಕ ಗೊಬ್ಬರಗಳನ್ನ ನಾವೇನು ಹೇಳಿದ್ವಲ್ಲ ಅದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹೊಲ ತುಂಬಾ ಚೆಲ್ ಬಿಟ್ಟು ಉಳುಮೆ ಮಾಡಿ ಭೂಮಿಯಲ್ಲಿ ಸೇರಿಸ್ಬೇಕು. ಅದನ್ನು ಗೊಬ್ಬರ ಚೆಲ್ಬೇಕಾದ್ರೆ ಅದೇ ಗೊಬ್ಬರ ಚೆಲ್ಲೋಕ್ಕಿಂತ ಮುಂಚೆ ನಾವು ಟ್ರೈಕೋಡರ್ಮ ಅಂತ ಹೇಳಿದ್ವಲ್ಲ, ಟ್ರೈಕೋಡರ್ಮ ಅಂತ ಒಂದು ಟನ್ನಿಗೆ 5-10 kg ಅಷ್ಟು ಅದರಲ್ಲಿ ಮಿಕ್ಸ್ ಮಾಡಿ 5-10 ದಿವಸಗಟ್ಟಲೆ ಬಿಡಬೇಕದು. ಬಿಟ್ಟಾದ್ಮೇಲೆ ಅದು ಕಂಪ್ಲೀಟ್ ಆಗಿ ಜೀವಾಣುಗಳು ಕೊಟ್ಟಿಗೆ ಗೊಬ್ಬರದಲ್ಲಿ ಬೆಳೀತದೆ. ಬೆಳೆದಾಗ ನಾವೇನ್ ಮಾಡ್ಬೇಕು, ಅದನ್ನ ತಗೊಂಡು ಹೊಲ ತುಂಬಾ ಚೆಲ್ ಬಿಟ್ಟು ಉಳುಮೆ ಮಾಡಿದ್ರೆ ಭೂಮಿಯಲ್ಲಿ ಸೇರ್ಕೊಳತಾವ. ಈ ತರ ಚೆಲ್ ಇದು ಜೈವಿಕ ಜೀವಾಣುಗಳನ್ನ ಹೆಚ್ಚಿಸೋದ್ರಿಂದ ಈಗೇನ್ ನಾವು ಶೇಂಗಾದಲ್ಲಿ ಬರ್ತಕ್ಕಂತ ಈ ಬುಡಕೊಳೆ ರೋಗ ಇರ್ಬೋದು ಬೇರೆ ರೋಗಗಳನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂದ್ರೆ 100-25-30% ಕಡಿಮೆ ಮಾಡಬಹುದು. ಈ ತರ ಪ್ರತಿ ವರ್ಷ ಮಾಡಿದ್ದಲ್ಲಿ ನಮ್ಮ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಹೆಚ್ಚಿಸ್ತಕ್ಕಂಥದ್ದು. ಅದರ ಜೊತೆಗೆ ನೀವು ಹೇಳಿದ್ರಿ ಈಗ ಯಾವ್ದು ಬೆಳೆ ಬಿತ್ತಕ್ಕಂಥ, ಈಗ ಮುಂಗಾರಲ್ಲಿ ಜೂನ್ ಇಂದ ಜುಲೈ ತನಕ ನೀವು ಶೇಂಗಾನ ಬಿತ್ತನೆ ಮಾಡಬೇಕು. ಖುಷ್ಕಿ ಜಮೀನಲ್ಲಿ ಬೆಳೀತಕ್ಕಂಥ ರೈತರಿಗೆ ಇದು ಜೂನ್ ಜುಲೈ ತಿಂಗಳಲ್ಲಿ ನೀವು ಬಿತ್ತನೆ ಮಾಡ್ಬೇಕು ಶೇಂಗಾ. ನಾವು ಹೇಳಿದೆ ತಳಿಗಳು ಯಾವ್ಯಾವ ಸಿಗ್ತಾವ ಅಂತ, ಅಂದ್ರೆ ನಾವು ಪುರಾತನ ಕಾಲದಿಂದ ಬೆಳೀತಾ ಇದೀವಿ TME2 ಅಂತ, ಅದರ ಬದಲಿ ಅದರದೇ ಅದಕ್ಕಿಂತ ಉತ್ತಮವಾದ ತಳಿಗಳಂತೂ G2-5-2 ಅಂತ ಒಂದ್ ತಳಿ ಬಂದಿದೆ, ಆಮೇಲೆ GKVK-5 ಅಂತ ಬಂದಿದೆ, ಅದ್ರ ಜೊತೆಗೆ ಈಗ ಕದ್ರಿ ಲೇಪಾಕ್ಸಿ ಅಂತ ತಳಿ ಅಂತೂ ಬಂದಿದೆ. ಆ ತಳಿಗಳನ್ನ ಅದು ಕೃಷಿ ಇಲಾಖೆಯಲ್ಲೂ ಸಬ್ಸಿಡಿಯಲ್ಲಿ ಕೊಡ್ತಿದ್ದಾರೆ, ಅದನ್ನ ತಗೊಂಡು ಬಿತ್ತನೆ ಮಾಡಿ. ಅದ್ರ ಜೊತೆಗೆ ಈಗ ನೀವೇನು ಅಕಡಿ ಬೆಳೆಗಳಂತ ಅಂದ್ವಿ, ಅಕಡಿ ಬೆಳೆಗಳನ್ನ ಈಗ ಶೇಂಗಾ 4 ಸಾಲಿಗೆ 1 ಸಾಲು ಅಲಸಂದೆ ಹಾಕ್ತಕ್ಕಂಥದ್ದು, ಅಥವಾ ಶೇಂಗಾ 4 ಸಾಲಿಗೆ 1 ಸಾಲು ತೊಗರಿ ಹಾಕ್ತಕ್ಕಂಥದ್ದು, ಅಥವಾ ಅವರೆ 4 ಸಾಲಿಗೆ 1 ಸಾಲು ಅವರೇನು ಹಾಕ್ಬಹುದು. ಅಂದ್ರೆ 8 ಸಾಲು ಹಾಕ್ಬಹುದು, 4 ಸಾಲು ಹಾಕ್ಬಹುದು, ನಿಮ್ಗೆ ಹೆಂಗ ಅನುಕೂಲ ಆಗುತ್ತೆ. ಈಗ ಸೆಡ್ಡೆಯಲ್ಲಿ ಬಿತ್ತಬೇಕಾದ್ರೆ ಹೆಂಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿತ್ತನೆ ಮಾಡ್ತೀರ ಅದನ್ನ ನೋಡ್ಕೊಂಡು 8 ಸಾಲಿಗೆ 2 ಸಾಲು ಹಾಕ್ಬಹುದು, 1 ಸಾಲು ಹಾಕ್ಬಹುದು, ಅಥವಾ 4 ಸಾಲಿಗೆ 1 ಸಾಲು ಹಾಕ್ಬಹುದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಭೂಮಿಯಲ್ಲಿ ನಾವು ಶೇಂಗಾ ಬೆಳೆಯೋದ್ರ ಜೊತೆಗೆ ಇವು ತೊಗರಿ ಇರ್ಬೋದು, ಅವರೇ ಇರ್ಬೋದು, ಅಲಸಂದೆ, ಇವನ್ನ ಹಾಕೋದ್ರಿಂದ ಕೀಟರೋಗ ಬಾಧೆ ಚೆನ್ನಾಗಿ ಕಡಿಮೆ ಆಗುತ್ತೆ, ಆಮೇಲೆ ಇಳುವರಿನ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಇವು ಏನ್ ತೊಗರಿ ಇಳುವರಿನೂ ಅಥವಾ ಅವರೆ ಇವನ್ನು ಕೂಡ ಚೆನ್ನಾಗಿ ಬರ್ತವೆ, ಅದಕ್ಕೆ ಆದಾಯನೂ ಜಾಸ್ತಿ ಮಾಡ್ಕೋಬಹುದು ನಮ್ಮ ಭೂಮಿಯಲ್ಲಿ. ಒಳ್ಳೇದ ರಾಧಾವ್ರೆ, ಕರೆ ಮಾಡಿ. ನಮಸ್ಕಾರ. ಹಲೋ ಹಲೋ ನಮಸ್ತೆ. ಎಲ್ಲಿಂದ? ವೀರಣ್ಣ. ವೀರಣ್ಣ ಹೇಳಿ. ವೀರಣ್ಣ ಪ್ರಶ್ನೆ ಕೇಳಿ. ಸರ್, ಅಣಬೆ ಕೃಷಿ ಬಗ್ಗೆ ಏನಾದ್ರು ಮಾಹಿತಿ ಸಿಗುತ್ತಾ? ಯಾವ್ದ್ರ ಬಗ್ಗೆ? ಅಣಬೆ ಕೃಷಿ ಅಣಬೆ ಕೃಷಿ ಬಗ್ಗೆ ಬರ್ರಿ, ನಮ್ಮಲ್ಲಿ ತಜ್ಞರಿದ್ದಾರೆ, ಗೊಬ್ಬರ ಫಾರಮಿ ಬಂದ್ರೆ ಸಂಪೂರ್ಣ ನಿಮ್ಗೆಲ್ಲ ಮಾಹಿತಿ ಕೊಡಿಸ್ತೀವಿ. ಅಥವಾ ನೀವು ಒಂದು 25-30 ಜನ ಜೊತೆ ಆದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತರಬೇತಿನ ಕೊಡಿಸ್ತೀವಿ, ಬನ್ನಿ. ಇಂಡಿವಿಜುವಲ್ ಬಂದು ಮಾಹಿತಿ ಕೊಡ್ತೀವಿ, ಬನ್ನಿ. ಅಲ್ಲಿ ತಜ್ಞರಿದ್ದಾರೆ ನಮ್ಮಲ್ಲಿ, ಅಣಬೆ ಕೃಷಿ ಮಾಡೋರಿಗೆ ಬೇರೆ ತಜ್ಞರಿದ್ದಾರೆ, ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ, ಬರ್ರಿ. ನೀವು ಬೊಬ್ಬರ ಫಾರಮಿ ಬಂದು ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ, ಬನ್ನಿ. ಮಾಡ್ಬೋದು, ಅದಕ್ಕೆ ಮಾರುಕಟ್ಟೆ ಎಲ್ಲ ನೋಡ್ಕೋಬೇಕು, ಅದಕ್ಕೆ ತಕ್ಕಂತೆ ಮಾಡ್ಬೇಕು. ತುಂಬಾ ಒಳ್ಳೆ, ಇತ್ತೀಚೆಗೆ ಭಾರಿ ಡಿಮ್ಯಾಂಡ್ ಬರ್ತಾ ಇದೆ ಅಣಬೆ ಕೃಷಿಗೆ, ಬರ್ರಿ. ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ಎಷ್ಟೇ ಕೃಷಿ ಮನೆ ಐತೆ? ನಮ್ದೊಂದು 1 ಎಕರೆನಲ್ಲಿ ಸಮಗ್ರ ಕೃಷಿ ಮಾಡಿ ಬದುಕೋದಾರಿ ಕಂಡ್ಕೊಂಡು ಅನೇಕ ರೈತರು ಇರ್ಬೇಕು. ನೀವು 2 ಎಕರೆ ಏನೆಲ್ಲ ಮಾಡ್ಬೋದು, ನೀರಾವರಿ ಸೌಲಭ್ಯ ಒಂದಿದ್ರೆ ಸಾಕು, ಎಲ್ಲ ಮಾಡ್ಬೋದು, ಬರ್ರಿ, ಮಾಹಿತಿ ಕೊಡ್ತೀವಿ. ಅದಕ್ಕೆ ಪರ್ಯಾಯ ಬೆಳೆ ಇದೆ, ಒಣ ಭೂಮಿ ಹೊಂದ್ಕೊಳ್ಳೋ ಅಂತ ತಳಿಗಳು, ಒಣಭೂಮಿ ಹೊಂದ್ಕೊಳ್ಳೋ ಅಂತ ತೋಟಗಾರಿಕೆ ಬೆಳೆಗಳು, ಎಲ್ಲಾ ತರ ನಿಮ್ಗೆ ಸಮ್ಮಿಶ್ರವಾಗಿ ಬೆಳೆಯುವಂತ ವಿಧಾನಗಳು ನಾವು ಹೇಳ್ಕೊಡ್ತೀವಿ, ಬರ್ರಿ. ಯಾಕೆ ಯೋಚನೆ ಮಾಡ್ತೀವಿ? ಬರ್ರಿ ಕೃಷಿ ವಿಜ್ಞಾನ ಕೇಂದ್ರ ಭೇಟಿ ಕೊಡಿ, ನಿಮ್ಗೆಲ್ಲ ಮಾಹಿತಿ ಕೊಡೋಣ. ಒಳ್ಳೆ ಒಳ್ಳೆ ಸಮಗ್ರ ಮಾಹಿತಿ ಕೊಡ್ತೀರಿ ಸರ್. ನೀವು ಯಾವತ್ತು ಮೊನ್ನೆ ಫಂಕ್ಷನ್ ನಿಮ್ಮನ್ನು ನೋಡಿದೆ, ಪ್ರೈಸ್ ಬಂತು ನಮಗೆ. ಒಳ್ಳೇದು, ಒಳ್ಳೇದು ಸಂಪತ್ತಲ್ಲಿ, ಒಳ್ಳೇದು ಒಳ್ಳೇದು, ಬಹಳ ಚೆನ್ನಾಗಿ, ಬಹಳ ಕೊಂಡಾಗ ಎಲ್ಲರಿಗೂ ಸಮಾಧಾನ, ಬಹಳ ಆನ್ಸರ್ ಮಾಡ್ತೀರಿ ನಮಗೆ, ನಿಮ್ಗೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಒಳ್ಳೇದು, ತುಂಬಾ ಧನ್ಯವಾದ, ಬಂದ್ ಧನ್ಯವಾದ. ಒಳ್ಳೇದು, ಒಳ್ಳೇದು. ಹಲೋ ಸರ್, ನಮ್ಮ ಒಂದು ಕೊನೆ ಒಂದು. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು. ಅಶೋಕ್ ಚಿಂಚೋಳಿ ಅಂತ, ವಿಜಯಪುರದಿಂದ ಸರ್. ಅಶೋಕ್ ಚಿಂಚೋಳಿ, ಚಿಂಚೋಳಿ ವಿಜಯಪುರ. ಹೌದು ಸರ್, ವಿಜಯಪುರ. ಹೇಳಿ ಪ್ರಶ್ನೆ ಕೇಳಿ ಅಶೋಕ್ ಅವ್ರೆ. ಸರ್ ಈಗ ನಾವು ಕಡ್ಲಿ ಬಿತ್ತಿ ಕಡ್ಲಿ ಬೆಳೆ ತೆಗೆದುಕೊಂಡಿವಿ ಇವಾಗ. ಹ್ಮ್, ಅದು ಕಾವೇರಿ ಜಾಮಕ್ಕೆ ಜಗಕ್ಕೆ ಈಗ ನಾವು ತೊಗರಿ ಬೆಳೆ ಮಾಡ್ಬೇಕಂತೀವಿ. ಪೂರ್ತಿ ನಾಲ್ಕು ಇರ್ತಾವ.